ಜನುಮ ಜನುಮದ ಅನುಬಂಧನ ಈ ಬಂಧನ ಜನುಮ ಜನುಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ ಈ ಬಂಧನ ಜನುಮ ಜನುಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ ಮಿಲನ ತಂದ್ರ ಹೊಸ ಜೀವನ ತುಂಬಿ ಬಂದ ಒಂದು ಸುಖ ಭಾವನ ಮಡಿಲಲ್ಲಿ ಮಗುವಾರೆ ಉಸಿರಲ್ಲಿ ಉಸಿರಾರೆ ಪ್ರೇಮದ ಸೌರಭ ಚೆಲ್ಲುವ ಚಂದನ ನಮಗೆ ಶುಭ ಕೋರಿದೆ ಒಲವ ಮನೆಯು ಕೈಯ ಬೀಸಿ ಬಾಯಂದಿರಿ ಹೆಜ್ಜೆ ಜೊತೆಯಾಗಿ ನಿನ್ನ ನೆರಳಾಗಿ ಪ್ರೀತಿ ಬೆಳಕಾಗಿ ದಾರಿ ಹಾಯಾಗಿ ಸೇರುವ ಸುಂದರ ಪ್ರೇಮದ ಮಂದಿರ ಈ ಬಂಧನ ಜನುಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ ಈ ಬಂಧನ ಜನುಮದ ಅನುಬಂಧನ